ಆರು ಸೆಂಟಿಮೀಟರ್, ಬಾಗಲಕೋಟೆಯ ಮಹಾಲಿಂಗಪುರದಲ್ಲಿ 4, ಜೊತೆಗೆ ಕೊಪ್ಪಳ, ಬೆಳಗಾವಿ, ಬೀದರ್ ಜಿಲ್ಲೆಯ ಕೆಲವೆಡೆ ತಲಾ 3 ಸೆಂಟಿಮೀಟರ್ ಮಳೆಯಾಗಿದೆ. ನಾಳೆ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ, ಉತ್ತರ ಒಳನಾಡಿನ ಕೆಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 24 ಗಂಟೆಗಳಲ್ಲಿ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಸಾಧಾರಣ ಮಳೆ ಸಾಧ್ಯತೆ, ಗರಿಷ್ಠ 28, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಸ್ವಾವಲಂಬಿ ಭಾರತ ಆಧಾರ ಸ್ತಂಭ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್. ಪ್ರವಾಹ ಪೀಡಿತ ಹಿಮಾಚಲ ಪ್ರದೇಶದಲ್ಲಿ ಪರಿಹಾರ, ಪುನರ್ವಸತಿ ಕಾರ್ಯಕ್ಕಾಗಿ 5 ಕೋಟಿ ರೂಪಾಯಿ ನೀಡಲು ರಾಜ್ಯ ಸರ್ಕಾರ ನಿರ್ಧಾರ. ಈರುಳ್ಳಿ ಬೆಲೆ ಕುಸಿತ ಹಿನ್ನೆಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ಮಾಡಿದ ರೈತರ ನಿಯೋಗ. ಪಿಡಿಪಿಎಸ್ ಯೋಜನೆ ಜಾರಿಗೆ ಮನವಿ. ನಾಳೆ ಪ್ರಜಾಪ್ರಭುತ್ವ ದಿನಾಚರಣೆ, ವಿಧಾನಸೌಧದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಯಕ್ಷಗಾನ ಭಾಗಗಳು. ಪ್ರಸಂಗ ಶಶಿಪ್ರಭಾ ಪರಿಣಯ. ಆಕಾಶವಾಣಿ ಮಂಗಳೂರು. ಈಗ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶಶಿಪ್ರಭಾ ಪರಿಣಯ. ಭಾಗವತರು ಶಶಿಕಲಾ ಪ್ರಭು ಚೇರ್ಕಾಡಿ. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶಶಿಪ್ರಭಾ ಪರಿಣಯ. ಭಾಗವತರು ಶಶಿಕಲಾ ಪ್ರಭು ಚೇರ್ಕಾಡಿ. ಮದ್ದಳೆ ಮಂಜುನಾಥ ಪ್ರಭು ಚೇರ್ಕಾಡಿ. ಚೆಂಡೆ ಬಸವ ಮರಕಾಲ ಮುಂಡಾಡಿ. ನಿರೂಪಣೆ ರಮ್ಯಾ ಬ್ರಹ್ಮಾವರ. ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಶಶಿಪ್ರಭಾ ಪರಿಣಯ. ಗಣಪತಿ ಸ್ತುತಿ. ಸತ್ಯ ಯೋಡನೆ ತನಾಮ ರಾಗದ ಮಟ್ಟು, ರಾಗ ಸುರುಟಿ ಏಕತಾಳದಲ್ಲಿ. ಬೇರೆ ಬೇರೆಯಾಗಿ ಕಲ್ಯಾಣಿ. ಇಂತು ಮೃಗಗಳ ವೈರವಿಲ್ಲದೆ, ಇಂತು ಮೃಗಗಳ ವೈರವಿಲ್ಲದೆ ಶಾಂತವನವನೆ ಕಂಡು, ಶಾಂತವನವನೆ ಕಂಡು ಮನಕತ್ಯಂತ ಹರುಷವನಾಂತು ನುಡಿದನು. ದಿವ್ಯ ಕ್ಷೇತ್ರವಿದೋ ಎಂತು ಬಣ್ಣಿ ಪೆನಿದರ ಮಹಿಮೆಯ, ಎಂತು ಬಣ್ಣಿ ಪೆನಿದರ ಮಹಿಮೆಯ ಕಂತು ಪಿತ ಪದ ಧ್ಯಾನದಿಂದಿಹ ಸಂತರಿರಬೇಕಿಲ್ಲಿ. ಕಂತು ಪಿತ ಪದ ಧ್ಯಾನದಿಂದಿಗ ಸಂತರಿರಬೇಕಿಲ್ಲಿ ನಿಶ್ಚಯವೆನುತ ಪುಡುಕಿದನೋ. ಕೇದಾರಗೌಳ ಅಷ್ಟತಾಳದ ಮಟ್ಟು, ರಾಗ ಕುಂಭಕಾಂಬೋಜಿ, ತಾಳ ಅಷ್ಟ ಮತ್ತು ಕೋರೆ. ಬಾಲ ಕೇಳೈ ಪ್ರಿಯ, ತಾಳ ಏಕ ಕೋರೆ. ಅನುಜನ ಕೂಡಿ ಮೂಡ ಪುರುಷರು ಕಾಡುತ್ತಿರುವರು ನೋಡಿ ಮತವೇರಿ. ತಾಳ. ರಾಗ ಜಂಜೂಟಿ, ತಾಳ ಏಕ ಕೋರೆ. ಬರುವಳ್ಳಿದ ಕೋ ವೀರನಾರಿ ನೋಡು ನೋಡು, ಬರುವಳ್ಳಿದ ಕೋ ವೀರನಾರಿ ನೋಡು ನೋಡು, ಅಣ್ಣ ನೋಡು ನೋಡು, ಕರದಿ ಧರಿಸಿ ಇರುವ ಧನು ಭಾರಿ, ಕರದಿ ಧರಿಸಿ ಇರುವ ಧನು ಸು. ಭೈರವಿ ಅಷ್ಟತಾಳ, ರಾಗ ಮೋಹನ, ಆದಿ ಏಕ ಕೋರೆತಾಳದಲ್ಲಿ. ಯಾರು Yeah. ಕಾಮಿನಿ ಹಿಂದೋಳರಾಗ. ಎಂದೇ ಪರಿ ದುಃಖದೋಳ್ ನೊಂದಿಯ ಪರೆ ದುಃಖದೊಳ್ ನೊಂದಿಹ ಮಾತಾಡತೆ ಜನ ನೋಡುತ್ತ ಮಾತಾಡತೆ ಜನ ನೋಡುತ್ತ ಸುಂದರ ನೋಳ್ ಮನಸೋಲುತ್ತೆಯೇ ಎಂದಳು ಮನದೊಳ್ ಭ್ರಮರ ಕುಂತಳೆ ಸುಂದರ ನೋಳ್ ಮನಸೋಲುತೆ ಎಂದಳು ಮನದೊಳ್ ಭ್ರಮರ ಕುಂತಳೆ ಎಂತೆನು ಸರಳ ತೊಡಬೇಡ ಕಟ ಶರಣನು ತಮ್ಮರೆ ಹೊಕ್ಕ ನಾರಿಯ ದುರದೊಳಗೆ ಕೊಲ್ಲುವುದು ದೊರೆಗಳಿಗವ ನೀತಿ ಇದು ಖಮಾಜ್ ಅಷ್ಟತಾಳ ಮಟ್ಟು ರಾಗ ಖಮಾಜ್ ತಾಳ ಅಷ್ಟ ಹಾಗೂ ಏಕತ್ವರಿತ ಕೇಳು ಶಶಿ ಪ್ರಭೆ ಪೇಳುದ ನಾ ಹೇಳುದ ಕೇಳು ಶಶಿ ಪ್ರಭೆ ಪೇಳುದ ನಾ ಹೇಳುದ ಪೇಳುದ ನಾ ಹೇಳುದ ಬಾಲೆ ಗುಣ ಬಾಲೆ ಸುಖಲೋಲೆ ಪೇಳ ಹಿಂದೂಸ್ತಾನಿ ರೂಪಕ ರಾಗ ಜಂಜೂಟಿ ತಾಳ ನಿಧಾನ ರೂಪಕ ಕನ್ನಡ ತಾಳ ನಿಧಾನ ರೂಪಕ ಮಾಲಿ ಕಾವೇರಿ. ಎಂದ ಮಾತನು ಮೀರದಿ ಕ್ಷಣ ರೊಂದೇ ಶಶಿ ಪ್ರಭೆ ಭ್ರಮರ ಕುಂತಳೆಯನ್ನು ರನ್ನೆ ಶಶಿ ಪ್ರಭೆ ಭ್ರಮರ ಕುಂತಳೆಯನ್ನು ನೀ ವರಿಸುವುದು ಮತ್ತ ಕಮಲ ಗಂಧಿನಿಯನು ನಿನ್ನ ತಮ್ಮನು ವರಿಸಬೇಕಿದಕ್ಕಿನ್ನು ಸಂಶಯ ಬೇಡ ನಿನ್ನ ತಮ್ಮನು ವರಿಸಬೇಕಿದಕ್ಕಿನ್ನು ಸಂಶಯ ಬೇಡ ಬೇಗದಿ ಸನ್ನಿಹಿತ ಗಾಂಧರ್ವ ವಿಧಿಯೊಳು ವಿರಚಿಪುದು ಲಗ್ನ. ಮಂಗಲ ಕರದೊಳು ಪರ ಶುಪಾಶಾಧರಿಗೆ ಇದುವರೆಗೆ ಯಕ್ಷಗಾನದ ಹಾಡುಗಳನ್ನು ಕೇಳಿದಿರಿ. ಪ್ರಸಂಗ ಶಶಿಪ್ರಭಾ ಪರಿಣಯ, ಭಾಗವತರು ಶಶಿಕಲಾ ಪ್ರಭು ಚೇರ್ಕಾಡಿ, ಮದ್ದಳೆ ಮಂಜುನಾಥ ಪ್ರಭು ಚೇರ್ಕಾಡಿ, ಚೆಂಡೆ ಬಸವ ಮರಕಾಲ ಮುಂಡಾಡಿ, ನಿರೂಪಣೆ ರಮ್ಯಾ ಬ್ರಹ್ಮಾವರ. ಶಶಿಪ್ರಭಾ ಪರಿಣಯ ಯಕ್ಷಗಾನ ಪ್ರಸಂಗದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಶಶಿಕಲಾ ಪ್ರಭು ಚೇರ್ಕಾಡಿ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆ ಉಸಿರಾಗಿ ಪುಟಿದೆ ನಿಂತಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ರೈತ ಬಾಂಧವರೇ, ಕಾಫಿ ಅಡಿಕೆ ಮಾವು ದಾಳಿಂಬೆ ದ್ರಾಕ್ಷಿ ಬೆಳೆಗಳಲ್ಲಿ ಎರಡು ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ ನ್ಯಾನೋ DAP ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೇ ನ್ಯಾನೋ DAP ಸಿಂಪಡಿಸಿ. ಈಗ ಎಸ್ ಜಾನಕಿ ಅವರು ಹಾಡಿದ ಭಕ್ತಿಗೀತೆಗಳನ್ನು ಕೇಳೋಣ. Thank you. ಎಸ್ ಜಾನಕಿಯವರು ಹಾಡಿದ ಭಕ್ತಿಗೀತೆ ಕೇಳುತ್ತಿರುವಿರಿ.